ಭಕ್ತ ವಚಲ ಕಮಲಾನಯನ ಕೃಷ್ಣ ದ್ವಾರಕಾಧೀಶ ಗೋಪಾಲ. ಅಪ್ಪ ಅವರು ಪಲ ಇವರೊಂದು ಪಲ ಕೊಡೋದು ಪಲ, ನೀವ್ ಯಾರಿಪ್ಪ? ನೀನ್ ಯಾರು? ನಮಗ ದೂತೆ ದೂತೆ ಅಂತಾರಿ. ಏನು ದೂತೆ ದೂತೆ ಅಂತಾರ? ಏನು ಅಲ್ಲಪ್ಪ, ನೀವ್ ಯಾರು ನಮಗ್ ಹೇಳಾಗಿಲ್ಲ ಅಲ್ರಿ. ಏನು ನಾ ಯಾರು ನಿನ್ ಗುರ್ತಾಗ್ಲಿಲ್ಲ? ಅಲ್ಪ ಕೂದ್ಲ ತುರ್ಬೇ ಹೆಣ್ಮಗಳ ಅನ್ಬೇಕು, ದೋತ್ರ ಅಂಗಿ ನೋಡಿ ಗಣಸನ್ಬೇಕು. ನೀವ್ ಯಾರು? ನಾನು ಯಾರು? ನೀವ್ ಎಲ್ಲಿಂದ ಬಂದ್ರಿ? ನನ್ನ ಹೆಸರೇನು? ನಮ್ಮ ಹೆಸರೇನು? ನಾನು ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ? ಇಲ್ಲಿಗೆ ಬರ್ಬೇಕಾದ್ರೆ ಅಲ್ಲೇನೇನ್ ನಡೆದ? ಅಲ್ಲೇನ್ ನಡೆದ? ಇಷ್ಟೆಲ್ಲ ಹೇಳ್ತಾರಲ್ಲ. ಆಗ್ಲಿ ಆಗ್ಲಿ. ನಾರದರಂಬುವನ ಮಾಯನಗೆ, ನಾರದರಂಬುವನ ಮಾಯನಗೆ, ನಾರದರಂಬುವನ ಮಾಯನಗೆ, ನಾರದರಂಬು ಎನಗೆ ಬ್ರಹ್ಮ ಮಾನಸ ಪುತ್ರನಾದಂತ ನಾರದ ಗುರುಗಳು, ನಾರದ ಗುರುಗಳು ಅಂತಾರೆ. ನಮಗೂ ಗುರುಗಳು ಹಿರಿಯರು ಹೇಳ್ತಾ ಇದ್ರು. ಏನಂತ? ನೀವು ನಾರದರು ಬಹಳ ಚಲೋ ಇದ್ದಾರೆ. ಹೌದು, ಬಹಳ ಬಹಳ ಉತ್ತಮ ಇದ್ದಾರೆ. ಎಲ್ಲಿ ಚಲೋ, ಎಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಮತ್ತಿದು ಅಲ್ಲಿ ಎಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಹೌದು ಹೌದು. ನಾರದ್ರೆ ಏ ನಾರದ್ರು? ಓಹೋ, ಇಲ್ಲಿಪ್ಪ ನಿಮ್ ಬೆಂಕಿ ಡಪ್ಪ ಅಲ್ಲಿ ಕಡೆ ಯಾಕೆ ಬತ್ತು? ಹೋಗ್ಲಿ ಬಿಡು. ಕೃಷ್ಣ ಮಂದಿರದಲ್ಲಿದ್ದಾನೇನು? ನಾರದ ಗುರುಗಳ ಜಗತ್ತಾಳು ಪರಮಾತ್ಮನ ಮುಂದೆ ನಿಂತು ಅವ್ರ ಮುಂದೆ ಏಕ ವಚನ ಮಾತಾಡೋದು ನಮಗೆ ಸರಿ ಬರುದಿಲ್ಲ. ಮತ್ತೇನಂತ ಕೇಳ್ಬೇಕವ? ಕೃಷ್ಣ ಪರಮಾತ್ಮ ಮಂದಿರದಲ್ಲಿ ಇದ್ದಾರೇನು, ಇದ್ದಾರೇನ್ರಿ ಅನ್ಬೇಕು? ಓಹೋ, ಅಂತೂ ಇವ್ರಿಗಿರಿ ಹಾಕ್ಬೇಕೇನ್ರಿ? ಹಾಕಿದ್ ನಡೆದಿತ್ತು. ಅವರಿಪ್ಪ ಇರ್ಲಿ ಬಿಡ್ರಿ. ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೇನ್ರಿ? ಇದ್ದಾರಿಪ್ಪ, ಇದ್ದಾರೆ. ಇದ್ದಾರಲ್ಲ, ಹಾಗಾದ್ರೆ ನಾರದ ಗುರುಗಳು ಬಂದಾರಂತ ತಿಳಿಸ್ಬಿಡು. ಹೇಳ್ತಾನ ನೋಡ್ರಿ. ಅಪ್ಪ ಕೃಷ್ಣ ಪರಮಾತ್ಮ ಯಾತೃತಿ ನಿಮ್ ಗುರುಗಳಾದಂತ ನಾರದ ಮುನಿಗಳು ಬಂದಾರಿ ಹೀಗ? ಹಾಗಾದ್ರೆ ಅಗತ್ಯವಾಗಿ ಬಂದಿ ಬರೀಪ್ಪ. ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ. ಸ್ವಾಮಿ ಎತ್ತಿಂದ ಬಂದ್ರೆ ಏನು ಸಮಾಚಾರ? ಎತ್ತಲಾಗಿಂದ ಅಂದ್ರೆ ಏನು ಸಮಾಚಾರಪ್ಪ ಮಾರಾಯ? ಸೀದಾ ಸ್ವರ್ಗಲೋಕದಿಂದ ಬಂದೆ. ಸ್ವಾಮಿ ಸ್ವರ್ಗದಲ್ಲಿ ಏನೇನು ಸುದ್ರಿ? ಅಲ್ಲೇನು ಕ್ಷೇಮದನ ಮಾರಾಯ, ಮಿಟ್ಟಿ ಮಿಟ್ಟಿ ಸ್ವರ್ಗ. ಸ್ವಾಮಿ ಸ್ವರ್ಗ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರಲ್ಲ, ಕಾರಣದ ಏನ್ ಕಾರಣದ ನೋಡು ಕೃಷ್ಣ. ಹೀಗಿದೆ ನೋಡು, ಸ್ವರ್ಗದಲ್ಲಿ ಕಾಮದೇನು? ಕಾಮದೇನು? ಕಲ್ಪವೃಕ್ಷ, ಚಿಂತಾಮಣಿ, ಐರಾವತ ಮತ್ತು ಪಾರಿಜಾತ, ಇವು ಐದು ರತ್ನಗಳಿರೋದ್ರಿಂದ ಮಾತ್ರ ಸ್ವರ್ಗಲೋಕ ಶ್ರೇಷ್ಠ ಶ್ರೇಷ್ಠ ಅನ್ಸ್ಕೊಂಡದ. ಸ್ವಾಮಿ, ರಾಜರ ಬೆಟ್ಟಿಗೆ ಹೋಗ್ಬೇಕಾದ್ರೆ ಏನು ಹೇಳ್ತಕ್ಕದ್ರಿ? ಮುತ್ತುರತ್ನಗಳು. ದೇವರ ಬೆಟ್ಟಿಗೆ ಹೋಗ್ಬೇಕಾದ್ರೆ, ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಪತ್ರಂ ಪುಷ್ಪಂ ಫಲಂ ತ್ವಯಂ ಇವನ್ನೆಲ್ಲ ಹೋಗ್ಬೇಕಾಗ್ತದ. ಅಂದ್ಮೇಲೆ ನೀವು ನಮ್ಮ ಮಂದಿರಕ್ಕೆ ಬಂದ್ರೆ ಅಂದ್ಮೇಲೆ ಏನ್ರ ಒಂದ್ ತಂದಿರ್ಬೇಕಲ್ರಿ? ತಂದಿನಿ ಅಂತದೇನ್ ತಂದನು? ಏನ್ ತಂದ್ರಿ ಸ್ವಾಮಿ? ಪುಷ್ಪವ ಕೊಡುವೆನು ನಾನು ನಿನಗೆ, ಕಮಲವ ಕೊಡುವೆನು ನಾನು ನಿನಗೆ, ಪುಷ್ಪವ ಕೊಡುವೆನು ನಾನು ನಿನಗೆ, ಕಮಲವ ಕೊಡುವೆನು ನಾನು ನಿನಗೆ. ಪಾರಿಜಾತ ಪುಷ್ಪವ ಪ್ರೀತಲೆ ತಂದನ, ಪಾರಿಜಾತ ಪುಷ್ಪವ ಪ್ರೀತಲೆ ತಂದನ, ದೇವರಿಗೆ ದನ ಅರ್ಪಿಸುವೆನು ನಾ, ದೇವರಿಗೆ ದನ ಅರ್ಪಿಸುವೆನು ನಾ, ಪುಷ್ಪವ ಕೊಡುವೆನು ನಾನು ನಿನಗೆ, ಕಮಲವ ಕೊಡುವೆನು ನಾನು ನಿನಗೆ, ನೋಡು ಕೃಷ್ಣ, ನಿನ್ನ ಸಲವಾಗಿ ಒಂದೇ ಒಂದು ಪಾರಿಜಾತ ಹೂ ತಂದಿದ್ದೇನೆ. ಹಾಗಾದ್ರೆ ಕೊಟ್ಟೆ ಬಿಡ್ರಿ. ಚೇಚಾ ಹೀಗೆ ಕೊಡ್ಲಿಕ್ಕೆ ಬರುವಂತಿಲ್ಲ. ಮತ್ತೆ ಹೇಗೆ ಕೊಡ್ತಾ ಇದ್ರಿ? ಪುಷ್ಪ ಕೊಡ್ಬೇಕಾದ್ರೆ ಅದ್ರಲ್ಲಿ ಒಂದು ಮಹತ್ವದ. ಏನದರಿ? ನೋಡು ಕೃಷ್ಣ, 17,000 ಗೋಪಿಕಾಸ್ತ್ರದಲ್ಲಿ ಉಳಿದ 8 ಪಟ್ಟದಾಸ್ತ್ರದಲ್ಲಿ ನಿನಗೆ ಹೆಚ್ಚಿನವರು ಯಾರು? ರುಕ್ಮಿಣಿ ಸತ್ಯಭಾಮ. ಅವರಿಬ್ಬರಲ್ಲಿ ಯಾರು? ರುಕ್ಮಿಣಿ. ಹಾ, ನನಗೆ ಅನಿಸಿತ್ತು ಅನಿಸಿತ್ತು ಅನಿಸಿರ್ಬೇಕು ಅನಿಸಿರ್ಬೇಕು ಸಣ್ಣವ ಸರದಾಟವಾಗಿ. ಏಯ್ ಸುಮ್ಮನಿಲ್ಲ, ನೋಡು ಕೃಷ್ಣ, ಆ ರುಕ್ಮಿಣಿ ದೇವನ್ನು ಕರೆದು ಎಡದೊಡೆ ಮೇಲೆ ಕೂಡಿಸಿಕೊಂಡು ಅವಳ ಮುಖವನ್ನು ನೋಡುತ್ತಾ ಮುದ್ದಿಸುತ್ತಾ ಅವಳ ಮುಡಿಯಲ್ಲಿ ಹೂ ಮುಡಿಸ್ಬಿಡಪ್ಪ, ಅದನ್ನೆಲ್ಲ ನಾನು ಕಣ್ಣಾರೆ ಕಂಡು ಸಂತೋಷ ಪಡಿತ ನೋಡು. ಏನ್ ಹೇಳಿದ್ರಿ ನೀವು? ಏನ್ ಹೇಳಿದೆ? ನಾವು ಬ್ರಹ್ಮಚಾರಿಗಳು. ಹೌದು, ನಾವು ದೊಡ್ಡ ಗುರುಗಳು ಅಂತ ಹೇಳಿದ್ದಿಲ್ಲ. ಈಗ ಹೆಣ್ಮಕ್ಳ ತಲೆಗ್ ಹೂ ಮುಡಿಸು ನೋಡು ಅಂತ ಕೆಟ್ಟ ಚಟ ನಿನ್ಗ್ಯಾಕ್ ಸೇರ್ತೇವೋ ಭಾವ? ಏನ್ ಮಾತಾಡ್ತೀಯ? ದೊಡ್ಡ ಗುರುಗಳಿಗೆ ಹಾಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಗುರುಗಳ್ರಿ, ದೊಡ್ಡ ಗುರುಗಳ ಅಂತ ಹೇಳ್ತಾ ಇದ್ದೀರಿ, ಅವ್ರ ತಿನ್ ನಾವ್ ಏನ್ ಮಾಡ್ಬೇಕ್ರಿ? ಅಲ್ಲ, ಕ್ಷಮ ಕೇಳ. ಹೀಗಂದ್ರಿ, ದೊಡ್ಡ ಗುರುಗಳ ಹತ್ತಾರ ಆ ಕೇಳ್ತಾನ್ರಲ್ಲ, ಅಪ್ಪ ಗುರುಗಳ ಏನೋ ನಾವ್ ಏನೋ ನಿಮಗೆ ಏನೋ ಅಂದಿವತ್ತ ನೀವ್ ಏನೋ ಮಾಡ್ತಿರ್ತ ಮಾಡ್ರಿಪ್ಪ, ಆಶೀರ್ವಾದ. ಓ ಇರ್ಲಿಪ್ಪ. ನೋಡು ಕೃಷ್ಣ, ನಿನ್ನ ಬೆಟ್ಟ ಅಂತೂ ಆಯ್ತು. ಅಕಸ್ಮಾತ್ ರುಕ್ಮಿಣಿದೇವಿ ಬೆಟ್ಟಿನೂ ನನಗಾದಂತೆ, ಇನ್ನು ಹೋಗ್ತಾ ನಮ್ಮ ಸತ್ಯಭಾಮಗಡ್ಡ ಭೇಟಿ ಆಗಿ ಲೋಕ ಸಂಚಾರ ಮಾಡ್ತಾ ಹೋಗ್ತಾನೆ. ಸ್ವಾಮಿ, ನೀವು ಹೇಳಿದಂತೆ ನಾನು ಹೇಳಿದಂತೆ ನಾನು ಮಾಡ್ತಾ ಇದ್ದೀನಿ. ಆದ್ರೆ ಆ ಹೂ ಕೊಟ್ಟು ಬಿಡ್ರಿ. ಹಾ, ತಗೊಳಪ್ಪ ಕೃಷ್ಣ, ಹೋಗಿ ಬರ್ತಾ ಇದ್ದೀನಿ. ನಾರಾಯಣ ಪದವ ಚರಿಸೋ ಮಾಯಾ ಬಂಧನ ಪರಿಹರಿಸೋ, ನಾರಾಯಣ ಪದವ ಮಾಯಾ ಬಂಧನ ನಾರಾಯಣ ಪದವ ಧರಿಸು ಮಾಯಾ ಬಂಧನ ಪರಿಹರಿಸು, ನಾರಾಯಣ ಪದವ ಚರಿಸೋ ಯಾರು ನೀನು? ಏ ನಾವು ಸತ್ಯಭಾಮನ ದಾರುಪಾಲಕರಿ. ಏನು ಬಾಗಲಕಾಯವರು? ಏ ಬಾಗಲಕಾಯ ಇಡೀ ಮನೆ ಮನೆನ ಕಾಲ್ತೀವಪ್ಪ ಅಷ್ಟೇ ಅಲ್ಲ. ಅಂತೂ ಬಾಗಲಕಾಯವ್ರು ಬಿಡು. ಪಕ್ಕ ಸತ್ಯಭಾಮ ಮಂದಿರದಲ್ಲಿ ಇದ್ದಾವಲ್ಲ. ಇದ್ದಾರಲ್ಲಪ್ಪ. ಹಾಗಾದ್ರೆ ನಾರದ ಗುರುಗಳು ಬಂದಾರ ಅಂತ ಹೇಳ್ಬಿಡು. ಹೇಳ್ರಿ, ಹೇಳ್ತಂಡ್ರಲ್ಲ ಅಮ್ಮ ತಾಯಿ ಸತ್ಯಭಾಮ. ನಿಮ್ ಗುರುಗಳಂತ ನಾರದ ಮುನಿಗಳು ಬಂದಾರಿ. ಏನು ನಾರದ ಗುರುಗಳು ಬಂದಾರ? ನಾನ ಬರೆಯತ್ತೇನು. ಹಾಗಾದ್ರೆ ಬಂದೆ ಬರೀವ. ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ. ನಿಮ್ಮ ನೋಡಿದ ತಕ್ಷಣ ನನಗೆ ಹೇಗಾಗಿದ್ರಿ? ಹೇಗಾಗಿದಮ್ಮ ಕೇಳು. ಬಡವರ ಮನೆಗೆ ಭಾಗ್ಯವ ತಾನಾಗಿ ಸಾಗಿ ಬಂದಂತೆ ಸ್ವಾಮಿ, ಅದರಂತೆ ನೀವು ಎನ್ನ ಮಂದಿರಕ್ಕೆ ಸಾಗಿ ಬಂದಿರಲ್ಲ. ಗುರುಗಳ ಏನಮ್ಮ, ಬಡವರ ಮನೆಗೆ ಭಾಗ್ಯವ ತಾನಾಗಿ ಸಾಗಿ ಬಂದ್ರೆ ಸಾಗಿ ಬಂದ್ರೆ ಆ ಬಡವನಿಗೆ ಎಷ್ಟು ಆನಂದ ಆಗ್ತದೆ ನೋಡು ಗುರುಗಳ. ನನಗಾದ್ರೂ ನಿಮ್ಮ ನೋಡಿದ ತಕ್ಷಣ ಬಹಳ ಆನಂದ ಆಗಿದೆ ನೋಡ್ರಿ. ನೋಡಮ್ಮ ಸತ್ಯಭಾಮ, ನಿನಗೆಲ್ಲ ಸಾಕಷ್ಟು ಆನಂದ ಆಗ್ಯದ, ಆದ್ರೆ ನನ್ನ ಹೊಟ್ಟೆಯಲ್ಲಿ ಎತ್ತೆತ್ತ ಹಾಕ್ಲಿಕ್ಕೆ ನೋಡಮ್ಮ. ಹೇಳ್ಬೇಕತ್ತ ಹೇಳಕ್ ಹೋಗಲ್ದು, ಆಗೋಲ್ದು, ಬಿಡ್ಬೇಕತ್ತ ಬಿಡ್ಲಿಕ್ಕೂ ಆಗೋಲ್ ಆಗೋಲ್ರಿ. ನನ್ ಕೇಳಿ ಸುಮ್ ಬಿಡು ಚಲೋ, ನನ್ ಕೇಳಿದ್ರೆ ಸುಮ್ಮನೆ ಕುಂಡ್ರ ಚಲೋ. ಗುರುಗಳ ಅದೇನ್ ಹೇಳ್ರಿ? ಸ್ವರ್ಗಲೋಕಕ್ಕೆ ಹೋಗಿದ್ದು ಅನ್ಬೇಕು, ಪಾರ್ಜಾತವು ತಂದು ಅನ್ಬೇಕು, ಅದನ್ನ ತಂದು ಕೃಷ್ಣನ ಕೈಯಲ್ಲಿ ಕೊಟ್ಟೆ ಅನ್ಬೇಕು, ಕೃಷ್ಣ ವೈದ್ಯರು ರುಕ್ಮಿಣಿದೇವಿ ಮುಡಿಯಲ್ಲಿ ಮುಡಿಸಿದನ್ಬೇಕು, ಅದನ್ನ ತಂದು ಇವ್ರ ಮುಂದೆ ಹೇಳ್ಬೇಕು, ಇವರು ಅವರು ಜಗಾಡ್ಬೇಕು, ಇದಾರಬೇಕಾಗಿದೆ ಗಂಪನಿ. ಗುರುಗಳ ಇದು ಯಾವ ದೊಡ್ಡ ಮಾತಂತ ನನ್ನ ಮುಂದೆ ನೀವು ಹೇಳಿಕ್ ಬಂದ್ರಿ? ರುಕ್ಮಿಣಿ ಅಂದ್ರೆ ಯಾರು? ನನ್ನ ಅಕ್ಕ. ನಾನು ಅವಳ ತಂಗಿ. ಅಕ್ಕಿಷ್ಟು ಹೊಟ್ಟದ, ತಂಗಿ ಇಷ್ಟು ಹೊಟ್ಟದ, ಅಕ್ಕ ತಂಗಿರಲ್ಲಿ ಭೇದ ಯಾಕ್ರಿ ಗುರುಗಳ? ನೋಡಮ್ಮ, ರುಕ್ಮಿಣಿ ನಿನ್ನ ಅಕ್ಕ, ನಿನ್ನ ಅವಳ ತಂಗಿದ್ರೆ ನನಗೆ ಗುರ್ತದ, ಆದ್ರೆ ಆ ಪುಷ್ಪದಲ್ಲಿ ಏನ್ ಮಹತ್ವ ನನಗೆ ಗುರ್ತಿಲ್ಲ. ಗುರುಗಳ ಏನ್ರಿ ಅದ ಅಂತ ಮಹತ್ವ ಹೇಳಿದ್ಮೇಲೆ ಅರ್ಥ ಆಗ್ತದ? ನೋಡಮ್ಮ, ಆ ಪಾರ್ಜತ ಹೂವ ಯಾರ ಹತ್ರ ಇರ್ತದನೋ, 17,000 ಗೋಪಿಕಾಸ್ತ್ರ ಅವ್ರು ಹೇಳಿದಂತ ಕೇಳ್ಬೇಕು. ಕೇಳ್ಬೇಕು ಇಷ್ಟೇ ಅಲ್ಲಮ್ಮ, ಉಳಿದ 7 ಪಟ್ಟದಾಸ್ತ್ರರು ರುಕ್ಮಿಣಿದೇವ್ ಪಾದಸೇವ ಮಾಡ್ಬೇಕು. ಇಷ್ಟೇ ಅಲ್ಲಮ್ಮ, ನಿನ್ನ ಪರಮಾತ್ಮ ಸಹಿತ ಕೂಡಂದ್ರೆ ಕೂಡ್ಬೇಕು, ಏಳಂದ್ರೆ ಹೇಳ್ಬೇಕು, ಹೋಗಂದ್ರೆ ಹೋಗ್ಬೇಕು, ಬಾಂದ್ರೆ ಬರ್ಬೇಕು. ಇಂತ ಮಹತ್ವ ಆ ಪುಷ್ಪದಲ್ಲಿದ ಗುರುಗಳ. ಇಂತ ಮಹತ್ವ ಇದ್ಮೇಲೆ ಆ ಪುಷ್ಪ ಕೊಡಮ್ಮ ನನ್ನ ನೆನಪು ತೆಗೆದಿದ್ರಾ ಇಲ್ಲೋ? ಏನಮ್ಮ ನೀನು, ನಿನ್ ನೆನಪು ತಗಲಿಲ್ಲದ ಬಿಟ್ಟೇನ? ನಾನೆಲ್ಲ ಹೇಳಿದೆ ನೋಡು ಕೃಷ್ಣ, ಈ ಹೂವು ರುಕ್ಮಿಣಿ ದೇವಿಗೆ ಸಲ್ಲತಕ್ಕದ್ದಲ್ಲ, ನಮ್ಮ ಸತ್ಯಭಾಮಿಗೆ ಸಲ್ಲತಕ್ಕದ್ದು. ಈ ಪುಷ್ಪ ನೀ ಕೇಳ್ಬೇಡ, ಅಲ್ಲಿ ಒಂದು ಕೊಡ್ತಾ ಇದ್ದೀನಿ. ಎಷ್ಟೋ ಸರಿ ಹೇಳಿದೆ ನಿನ್ನ ಪರಮಾತ್ಮ ಏನನ್ಬೇಕು? ಏನಂದ್ರಿ ನಾರದ್ರೆ, ಇದ ಒಂದು ವೇಳೆ ನನ್ನ ಮಂದಿರದಲ್ಲಿ ಸತ್ಯಭಾಮಿ ನೆನಪು ತೆಗೆದಿದ್ದಾಗಿದೆ, ಇನ್ನೊಂದು ವೇಳೆ ಏನಾದ್ರು ತೆಗೆದ್ರೆ ನನ್ನ ಮೈಯೆಲ್ಲ ದಗದಗ. ಏನು ಪಾಯವ ಮಾಡಲ್ಯ ಮಂದಿರ ಬಿಟ್ಟು ಕಾಣದವನ ಸೇರಲ್ಯ ಸೇರಲ್ಯ ಬಿಟ್ಟು ನಾನ್ಯಾಕೆ ಮುನಿ ದಾನ ಗುರುಗಳ ಏನು ಉಪಾಯ ಮಾಡ್ರಪ್ಪ? ಅಜ್ಜ ಪುಷ್ಪ ನನಗೆ ಸಿಕ್ಕಿತ್ರಿ. ನೀವು ಏನ್ ಮಾಡಿದ್ರು ಅದು ನಿಮ್ಗೆ ಸಿಗುದೇ ಇಲ್ಲ. ಯಾಕ್ರಿ? ಯಾಕೆ ಸಿಗುದಿಲ್ಲ ಅಂದ್ರೆ ಪರಮಾತ್ಮನಿಗೂ ನಿಮಗೂ ಜಗಳ ಆಗ್ತದ. ಜಗಳ ಆದ್ರೂ ಚಿಂತಿಲ್ಲ ಗುರುಗಳ, ಪುಷ್ಪ ನಾ ಬಿಡುದಲ್ಲ. ಆ ರುಕ್ಮಿಣಿ ದೇವಿಗೂ ನಿನಗೂ ಭಯಂಕರ ಜಗಳ ಆಗ್ತದ. ನನ್ನ ಸಾವಿತ್ರಿ ಆಕೆಗೆ ನನಗೆ ಜಗಳ ಆದ್ರೂ ಚಿಂತಿಲ್ಲ ಗುರುಗಳ, ಪುಷ್ಪ ಬಿಡುದಿಲ್ಲ. ನೋಡಮ್ಮ, ಅದರಂತೆ ನನಗೆ ಖಾತ್ರಿ ಆಗ್ಬೇಕಲ್ಲ. ನಿನಗೆ ಖಾತ್ರಿ ಆಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕು ಗುರುಗಳ? ನೀವು ಯಾವ ರೀತಿ ಹೇಳ್ಬೇಕಂದ್ರೆ ನೋಡು ಸ್ವಾಮಿ, ನೀವು ಸ್ವರ್ಗ ಲೋಕದಿಂದ ಇನ್ನೊಮ್ಮೆ ತಿರುಗಿ ಇಲ್ಲಿಗೆ ಬರೋದ್ರೊಳಗಾಗಿ ಅದೇ ಪಾರ್ಜಾತ ಹೂವಿನ ಸಲುವಾಗಿ ನನ್ನ ಪ್ರಾಣ ಹೋದ್ರು ಚಿಂತಿಲ್ಲ, ಹೂ ತೆಗೆದುಕೊಂಡ ತೀರ್ದ್ರು ಅಂತ ವಚನ ಕೊಟ್ಟು ಹೇಳ್ಬಿಡ್ರಿ. ನೋಡು ಗುರುಗಳ, ವಚನ ಕೊಟ್ಟು ಹೇಳ್ಬೇಕಲ್ರಿ. ನೋಡಿ, ನೀವಿನ್ನೊಮ್ಮೆ ಸ್ವರ್ಗ ಲೋಕದಿಂದ ಈ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಪಾರ್ಜಾತ ಪುಷ್ಪ ತಗೊಳ್ಳುತ್ತಿರ್ತೇನೆ, ಇದೇ ನನ್ನ ಸತ್ಯ ವಚನ. ಒಂದ್ ಕೆಲಸ ಆದ ನಂತರ ಹೊಟ್ಟೆ ತುಂಬಿದಂತೆ. ಏನೋ ಆಗ್ಲಿ ಆಗಿದೆ ಬಿಡ, ಅದಂತ ಬಹಳ ದೊಡ್ಡದ. ನೋಡಮ್ಮ, ಇನ್ಮೇಲೆ ನಾನು ಹೋಗಿ ಬರ್ತಾ ಇದ್ದೀನಿ. ಆಶೀರ್ವಾದ ಆಗ್ಲಿ, ಹೋಗಿ ಬರ್ತಾ ಇದ್ದೀನಿ. ಮುಕ್ತಿಗೆ ಸುಲಭವಿಂದ ನೆಸುವ ಸುಲಭದ ಮುಕ್ತಿಗೆ ಸುಲಭವಿಂದ ನೆಸುವ ಸುಲಭದ ಮುಕ್ತಿಗೆ ಸುಲಭವೆಂದ ನೆಸುವ ಜನರು ಕುಂಭ ಮದುವ ನಮ್ಮ ನೋಡು ಮಾತಾಡ್ತಾ ಮಾತಾಡ್ತಾ ಪರಮಾತ್ಮರ ಮಂದ್ರಕ್ಕೆ ಬಂದ್ಬಿಟ್ಟಿವಲ್ಲ, ದಾರಿ ನಡೆದಿದ್ದು ಗುರುತಾಗ್ಲಿಲ್ರಿ, ದಾರಿ ನಡೆದಿದ್ದು ಗೊತ್ತಾಗಲ್ಲ. ಪರಮಾತ್ಮ ನಾಮ ಸ್ಮರಣೆ ಅಷ್ಟು ಮಹತ್ವದ ಮಹತ್ವದ ಆನಂದದ ಆನಂದದ ಸಂತೋಷನದ ಭಗವಂತರ ಮಂದ್ರಕ್ಕೆ ಬಂದಿವಲ್ಲ, ಬಂದಿವಲ್ಲಿ ನಾಮಸ್ಮರಣೆ ಮಾಡೋಣ, ನಾಮಸ್ಮರಣೆ ಮಾಡೋಣ, ನಾಮಸ್ಮರಣೆ ಮಾಡುತ್ತಾ ಇಲ್ಲಿ ಬರ್ತಾನೆ ಬರ್ತಾರಲ್ಲ. ಜಯ ಮಂಗಳ ಜಯ ಮಂಗಳ ರಾಮಯ್ಯ ಕೇಸಿಯೇ